और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದಲ್ಲಿ ಅಂಕೋಲಾ ತಾಲೂಕು ಕಸ್ಬಾ ಕೇಣಿಯ ಸಿಗಡಿ ಕೃಷಿಕ ರಾಜು ನೀಳು ಬಂಟ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರೊಡನೆ ಎಚ್ಬಿ ರಾಮಡಗಿ. ಈಗ ರಾಜು ನೀಳು ಬಂಟ ಅವರಿದ್ದಾರೆ, ಇವರು ಅಂಕೋಲಾದ ಹತ್ತಿರ ಕಸ್ಬಾ ಕೇಣಿಯವರು. ಈಗ ಅವರು ಸಿಗಡಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಸಿಗಡಿ ಕೃಷಿಗಿಂತ ಪೂರ್ವದಲ್ಲಿ ಅವರು ಅನುಭವಿಸಿದಂಥ ಕಷ್ಟ ಸುಖ, ಆರಿಸ್ಕೊಂಡಂಥ ಬೆಳೆಗಳು, ಏನೇನು ಮಾಡ್ತಿದ್ರು ಅದ್ರ ಬಗ್ಗೆನೂ ಕೂಡ ಮಾತಾಡ್ತೀವಿ. ನಮಸ್ಕಾರ ರಾಜು ಅವರು. ನಮಸ್ಕಾರ. ಈ ಸಿಗಡಿ ಕೃಷಿ ಇತ್ತೀಚೆಗೆ ಮಾಡಿತ್ತು, ನಾಲ್ಕು ವರ್ಷದ ಹಿಂದೆ ಅಲ್ಲ? ಹಾ, ಅದಕ್ಕಿಂತ ಮುಂಚೆ ಹೇಗ್ ಮಾಡ್ತಾ ಇದ್ರಿ, ಹೆಂಗ್ ಬೆಳೆದು ಬಂದ್ರಿ ಸ್ವಲ್ಪ ಹೇಳ್ತೀರಿ? ಆವಾಗಲೇ ನಮ್ಮ ತಂದೆಯವ್ರ ಕಾಲದಿಂದಲೂ ಕೂಲಿ ಮಾಡಿ ಬಂದವರು ತಂದೆಯವರು. ಕೂಲಿ ಮಾಡಿ 18 ವರ್ಷ ಮುಟ್ಟ SSLC ಮುಗಿಸಿ, ಹಾಗೆ ಸೆಕೆಂಡ್ ಇಯರ್ ಮುಗಿಸಿ, ಆಮೇಲೆ ಎಜುಕೇಶನ್ ಸ್ವಲ್ಪ ಟಪ್ ಆಯ್ತು, ಹೋಗ್ಲಿಕ್ಕೆ ಆಗಿಲ್ಲ. ಆಮೇಲೆ ಮಣ್ಣವರು ಸ್ವಲ್ಪ ಒಂದು ಜಾಬ್ ನಲ್ಲಿದ್ರು, ಅವ್ರು ಹೇಗಾರು ಮಾಡಿ ಸ್ವಲ್ಪ ಒಂದು ಮಟ್ಟಕ್ಕೆ ತಂದಿದ್ರು. ಆಮೇಲೆ ಏನಾಯ್ತಂದ್ರೆ ಸ್ವಲ್ಪ ಅವರು ಸ್ವಲ್ಪ ಕಷ್ಟದಲ್ಲಿದ್ದರು ಅಂತ ಹೇಳ್ಕೊಂಡು ನಾನು ಸೆಕೆಂಡ್ ಇಯರ್ ಎಲ್ಲ ಮುಗಿಸಿ ಕಡೆಗೆ ಕಲ್ಲಂಗಡಿ ಬೆಳೆದು ಸರಣ ಒಂದು 10 ವರ್ಷ ಮಟ್ಟ ಕಲ್ಲಂಗಡಿ ಮಾಡಿದೆ ನಾನು. ಅದರಲ್ಲಿ ಫಸ್ಟ್ ಜಂಟಿಯಾಗಿ ಮಾಡಿದ್ವಿ 3-4 ಜನ. ಕಡೆಗೆ ಒಂದು 2-8 ವರ್ಷ ಮೊದಲು ಮಾಡಿ ಕಡೆಗೆ 2 ವರ್ಷ ನಾವು ಓನ್ ಮಾಡಿದ್ವಿ. ಓನ್ ಮಾಡಿ ಸ್ವಲ್ಪ ಪ್ರಾಫಿಟ್ನಲ್ಲಿ ಲಾಸ್ ಆಯಿತು, ಅದನ್ನ ಕಡೆಗೆ ಲಾಸ್ ಆಯ್ತು ಅಂತ ಹೇಳ್ಕೊಂಡು ಎಲ್ಲ ಬಿಟ್ಟು ಈಗ ನಾವು ಇದು ಮಾಡ್ತಾ ಇದ್ದೀನಿ. ಈಗ ಸಿಗಡಿನೂ ಈಗ ಜಾಯಿಂಟ್ ಆಗಿ ಮಾಡ್ತಾ ಇದ್ವಿ. ಅದನ್ನ ಬಂಡವಾಳ ಸ್ವಲ್ಪ ಜಾಸ್ತಿ ಆಗ್ತದೆ, ಅದಕ್ಕೆ ಜಾಯಿಂಟ್ ಆಗಿ ಮಾಡ್ತಾ ಇದ್ವಿ. ಈಗ ಅದನ್ನ ಈಗ ನಾವು ಫಸ್ಟ್ ಏನು ಸಿಗ್ಲಾಗಿತ್ತು, ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ನಾವು 3 ತಿಂಗಳದು ಬೆಳೆ 3 ತಿಂಗಳಲ್ಲಿ ಒಂದು 18-20 ಸಾವಿರ ರೂಪಾಯಿ ಹಿಡಿದಿದೆ 3 ತಿಂಗಳಿಗೆ. ನಾವು ಅದು 100,000 ಸಮೀಪ ಬರ್ತದೆ ಹಾಕ್ಲಿಕ್ಕೆ ಬಂಡವಾಳ, 1-1.5 ಲಕ್ಷ ರೂಪಾಯಿ ಬಂಡವಾಳ. ಅದನ್ನ ಹಾಕಿ ನಾವು 2 ಜನ ಪಾರ್ಟ್ನರ್ಗೆ 18-20 ಸಾವಿರ ರೂಪಾಯಿ ಬಂದಿತ್ತು. ಕಡೆಗೆ ಮತ್ತು ಅದು ಕ್ರಮೇಣ ಮತ್ತೊಂದು ಸಲ ಮಾಡಿ ಸ್ವಲ್ಪ ರೋಗ ಬಂತು. ರೋಗ ಬಂದವಾಗ ಅದು ಯಾತ್ರೆಯಿಂದ ಬಂತು ಹೇಳ್ಕೊಂಡು ನಾವು ಇದು ಮಾಡಿದ್ವಿ. ಕಡೆಗೆ ನಾವು ಕುಮಟಾ ಒಂದು ಇದರಲ್ಲಿ ಅವರು ಟೆಕ್ನಿಕಲ್ ಇದ್ರು, ಅವ್ರಿಗೆ ಸ್ವಲ್ಪ ನಾವು ಕರೆಸಿ ಸ್ವಲ್ಪ ಇದೇನು ಯಾತ್ರೆಯಿಂದ ಬಂತು ಹೇಳ್ಕೊಂಡು ಅಂತ ಹೇಳಿದ್ರು. ಕಡೆಗೆ ಅಂತ ಹೇಳಿದ್ರು ಸ್ವಲ್ಪ ನೀರಿನ ಪ್ರಾಬ್ಲಮ್ ಅಂತ ಹೇಳಿದ್ರು ಟೆಕ್ನಿಕಲ್ ಕುಮಟಾದವ್ರು ಬಂದು. ಕಡೆಗೆ ಅದು ಸ್ವಲ್ಪ ಸಿಗಡಿ ಏನಾಯ್ತು, 1-1.5 ತಿಂಗಳಿಗೆ ಸ್ವಲ್ಪ ಡೆತ್ ಆಯ್ತು, ಸ್ವಲ್ಪ ಕಾಲ್ಪೇಷನ್ ಆಯ್ತು. ಅವಾಗ ಅದು ಅವಾಗೂ ಏನು ಸಿಗಲಿಲ್ಲ. ಕಡೆಗೆ 3ನೇ ಬಾರಿ ಮತ್ತೆ ಅವ್ರಿಗೆಲ್ಲ ಟೆಕ್ನಿಷಿಯನ್ ಸರಿ ಎಲ್ಲ ಕೇಳಿ ಅದಕ್ಕೆ ಯಾವ ರೀತಿ ಮಾಡಬೇಕು ಇದು ಮಾಡ್ಬೇಕಂತೇಳಿ ಎಲ್ಲ ಇದು ಮಾಡಿ ನಾವು ಮತ್ತೆ ಬಿಟ್ಟಿದ್ವಿ. ಅದು ನಾವು ಮರಿ ತರೋದು ಚೆನ್ನೈನಿಂದ, ಚೆನ್ನೈನಲ್ಲಿ ಆರ್ಡರ್ ಮಾಡಿ ಫುಡ್ಡು ಚೆನ್ನೈನಿಂದ ತರೋದು, ಅಲ್ಲಿಂದ ಇದಾಕಿ ಟ್ರಾನ್ಸ್ಪೋರ್ಟ್ ಹಾಕಿ ನಾವು ಇಲ್ಲಿ ಬಂದು ಇದು ಮಾಡಿ ಬಿಡ್ತೇವೆ. ಕಡೆಗೆ ನಾವು ಸ್ಟಾರ್ಟಿಂಗ್ನಲ್ಲಿ ಎಲ್ಲ ಈ ಪೋಂಡನ್ನು ಕ್ಲೀನ್ ಮಾಡಿ ಬೀಚಿಂಗ್ ಮಾಡಿ ಅದೆಲ್ಲ ಮಾಡಬೇಕಂತ ಹೇಳಿದ್ರು, ಎಲ್ಲ ಮಾಡಿ ಬಿಟ್ಟಿದ್ವಿ. ಕಡೆಗೆ ಬಿಟ್ಟ ಮೇಲೆ ಕ್ರಮೇಣ ಅದು 1-1.5 ತಿಂಗಳಾಯ್ತು ಬಂತು. ಕಡೆಗೆ 2 ತಿಂಗಳಾಯ್ತು, 2.5 ತಿಂಗಳಾಯ್ತು. ಹಿಂಗೆ 2.5 ತಿಂಗಳಾದ್ಮೇಲೆ ಸ್ವಲ್ಪ ಪ್ರಾಫಿಟ್ ಆಯ್ತು, ಗೊತ್ತಾಯಿಲ್ಲ 40-45 ಸಾವಿರ ರೂಪಾಯಿ ಹಿಡಿದ್ವಿ ಒಬ್ಬೊಬ್ರು. ಆಮೇಲೆ ನಮ್ಗಾಯ್ತು ಇದು ಸ್ವಲ್ಪ ನಮಗೆ ಸ್ವಲ್ಪ ಪ್ರಾಫಿಟ್ ಕೊಡ್ತಾ ಇದೆ ಅಂತೇಳಿ ಮತ್ತು 3 ತಿಂಗಳಿಗೆ 45 ಸಾವಿರ ರೂಪಾಯಿ ಬಂತು. ಕಡೆಗೆ ಆಮೇಲೆ ವರ್ಷ ಹಿಂಗೆ ಆಯ್ತು. ಮತ್ತೆ ಇದೇ ಹೋದ ವರ್ಷ ಅಲ್ಲ ಈ ಇದಕ್ಕೆ ಈ 2018 ಮುಗಿದ ಬಂದಾಗೆ ಸ್ಟಾರ್ಟಿಂಗ್ನಲ್ಲಿ ಮತ್ತೆ ಬಿಟ್ಟಿದ್ವಿ, ಮತ್ತು ಅದೇ ರೀತಿ ಆಯ್ತು. ಮತ್ತು 1 ತಿಂಗಳಿಗೆ ಇಷ್ಟೇ ಸಣ್ಣದ ಡೆತ್ ಅದು ಪೂರ. ಆವಾಗ್ಲಿಕ್ಕೆ ಏನು ಸಿಗ್ಲಿಲ್ಲ. ಅದು ಅವ್ರು ಬಂದು ಹೇಳಿದ್ರು ಇದು ಮತ್ತು ಕ್ಲೈಮೇಟ್ ಇರ್ತದೆ, ಈ ಮೋಡ ಆದವಾಗ ಸ್ವಲ್ಪ ಈ ನೀರಿನ ವಾತಾವರಣಗೂ ಮೋಡ ವಾತಾವರಣಗೂ ಇದಾಗಲಿದ್ದವಾಗ ಒಳಗಿಂದ ಒಳಗೆ ಡೆತ್ ಆಗ್ಬಿಡ್ತವೆ. ಆವಾಗ ನಾವು ಮತ್ತೆ ರಿಪೀಟ್ ಮತ್ತೊಂದು ತಿಂಗಳ ನಂತರ ಮತ್ತೆಲ್ಲ ಮೀನ್ ಮಾಡಿ ಅದನ್ನ ಡೆತ್ ಮಾಡಿದ ಮೀನು ನಾವು ತಗೊಳಕ್ ಆಗುದಿಲ್ಲ, ಮತ್ತೆ ಬೀಚಿಂಗ್ ಮಾಡಿ ಅವು ಡೆತ್ ಮಾಡ್ಬಿಡ್ತೇವೆ. ಮತ್ತೇನು ಅದು ರೋಗ ಮತ್ತೆಲ್ಲೂ ಹರಡಕ್ಕಿಲ್ಲ ಅಂತೇಳಿ. ಅದನ್ನ ಒಂದು ಹಕ್ಕಿ ಕೂತ್ರು ಕೂಡ ಒಂದು ಸಿಗಡಿಯನ್ನ ಇನ್ನೊಂದು ಪೌಂಡ್ಗೆ ಹೋಗಿಲ್ಲ ಅಂತೇಳಿ ಅದಕ್ಕೆ ಬೀಚಿಂಗ್ ಮಾಡಿ ಅಲ್ಲೇ ಡೆತ್ ಮಾಡ್ಬಿಡ್ತೇವೆ. ಗೊತ್ತಾಗಿಲ್ಲ, ಡೆತ್ ಮಾಡಿ ಆಮೇಲೆ ಕ್ಲೀನ್ ಮಾಡಿ ಮತ್ತೆ ಬೀಚಿಂಗ್ ಮಾಡಿ ನಾವು ಮತ್ತೆ ಬಿಡ್ತೇವೆ. ಆಮೇಲೆ ಒಂದು ಈಗ ನಾವು ಮತ್ತೆ ಬಿಟ್ಟಿದ್ದೇವೆ. ಈಗ 72 ದಿನ ಆಯ್ತು. ಈಗ ಇವತ್ತು ನಾವು ಬಿಟ್ಟು 72 ದಿನ ಆಗಿದೆ. ಈಗ ನಾವು ಈಗ 65 ದಿವಸಕ್ಕೆ ಸ್ವಲ್ಪ ತೆಗ್ದಿದ್ವಿ, ನಾವು ಗೋವಾ ಮಾರ್ಕೆಟ್ ಕಳಿಸಿದ್ವಿ. ಅದು ರೇಟ್ ಸ್ವಲ್ಪ ಹೈ ಲೆವೆಲ್ ಸಿಕ್ತಂತೆ ಮಾಡಿದ್ವಿ. ಅದು 200-260 ರೂಪಾಯಿ ಸಿಕ್ತು ಕೆಜಿಗೆ. ನಾವು ಒಂದು 3-4 ಕ್ವಿಂಟಲ್ ತೆಗ್ದ್ವಿ, 4 ಕ್ವಿಂಟಲ್ ಈಗ ತೆಗ್ದಿದ್ದೇವೆ. ಈಗ ಮತ್ತು ಒಂದು 8-10 ಕ್ವಿಂಟಲ್ ಸಿಗ್ಬೋದು. ಹಾಗಾಗಿ ಇವೆಲ್ಲ ಮುಂಚೆ ಪ್ರಾರಂಭದೊಳಗೆ ಹೆಂಗಾಯ್ತು, ಅವು ಮತ್ತೆ ರೋಗ ಬರುದು, ಅವು ಸಾಯುವುದು, ಮತ್ತೆ ಅವ್ನು ತೆಗೆಯುವುದು, ಬ್ಲೀಚಿಂಗ್ ಮಾಡುದು, ಇದೆಲ್ಲ ಹೋಯ್ತಿಲ್ಲ. ಆ ಅನುಭವ ಆಗಿದ್ದು ಒಳ್ಳೇದಾಯ್ತಾ ನಿಮ್ಗೆ? ಹೌದೌದು, ನಮಗೆ ಅದನ್ನು ಒಬ್ರು ಹಿಂಗ್ ಅದೇ ಈ ಟೆಕ್ನಿಕಲ್ ಬಂದೇ ನಮಗೆ ಸ್ವಲ್ಪ ಅನುಭವ ಹೇಳಿ ನಮ್ಗೆ ಹೇಳ್ಕೊಟ್ಟಾದ್ಮೇಲೆ ನಾವು ಸ್ವಲ್ಪ ಅದು ಈಗ 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಇದು, 4 ವರ್ಷ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅದರಲ್ಲಿ. ಅದೇ ಅದು ಅದು ಕ್ಲೈಮೇಟ್ ಮತ್ತು ನೀರಿನ ಇದ್ರ ಮೇಲೆ ಏನು ಹೇಳಲಿಕ್ಕೆ ಆಗಲ್ಲ. ಇದು ಕಲ್ಲಂಗಡಿ ಮೇಲೆ ಇರ್ತದೆ, ಇದು ನೀರಿನೊಳಗಿರ್ತದೆ ಅಷ್ಟೇ, ಮತ್ತೇನಿಲ್ಲ. 3 ತಿಂಗಳಿಗೊಂದು ಬೆಳೆ ಅಂದ್ರೆ ಎಷ್ಟು ಬೆಳೆ ತೆಗಿತೀರಿ ವರ್ಷದಲ್ಲಿ? ವರ್ಷದಲ್ಲೇ ಮಿನಿಮಮ್ ಅಲ್ಲಿ ಕೆಲಸ ಎಲ್ಲ ಮಾಡ್ಬೇಕಲ್ಲ 2-3, ಹೆಚ್ಚಂದ್ರ 3. ಅದು 3 ಹೇಳಲಿಕ್ಕೆ ಆಗಲ್ಲ, ಅದು ಟೈಮಿಂಗ್ ಕೆಲಸ ಮತ್ತು ಸಿಗಡಿ ಮರಿ ಎಲ್ಲ ಸಿಗ್ಬೇಕಲ್ಲ, ಅಲ್ಲಿ ವಾಟರ್ ಹಾಕ್ಮೇನದ್ದು ಅದೇ ಟೈಮಿಂಗ್ ಸಿಕ್ತಂತ ಹೇಳಲಿಕ್ಕಾಗಲ್ಲ. ನಾವು ವಾಟರ್ ಕೊಡ್ಬೇಕು, ಆ ವಾಟರ್ ಇದ್ರೆ ಮಾತ್ರ ಅವ್ರು ಕೊಡೋದು. ಹಿಂಗೆ ಚೆನ್ನಾಗಿ ಹೋಗ್ಬೇಕು, ಚೆನ್ನಾಗಿ ನಾವು ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಅಲ್ಲಿಂದ ಹಾಕ್ತಾರ ಅವರು, ನಾವು ಇಲ್ಲಿ ಟ್ರಾನ್ಸ್ಪೋರ್ಟ್ ಬಂದ್ಮೇಲೆ ನಾವು ಇಲ್ಲೇ ತಗೊಳ್ಳೋ ಇಲ್ಲಿ ಬಿಡ್ತಾ ಇದ್ವಿ. ಈಗ ಭೂಮಿ ಆಯ್ಕೆ ಇಂಥಲ್ಲೇ ಮಾತ್ರ ಇಂಥ ಸಿಗಡಿಯನ್ನು ಸಾಕಬಹುದು ಹಂಗಿರುತ್ತೆ? ಹೌದೌದು, ಅದು ಉಪ್ಪು ನೀರು ನಮಗೆ ಎನಿ ಟೈಮ್ ಸಿಗಬೇಕು. ಎನಿ ಟೈಮ್ ಸಿಗದಿದ್ರೆ ಅದು ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ನಮಗೆ ದಿನ ದಿನ ನಮಗೆ ಉಪ್ಪು ನೀರು ಸಿಗ್ತಾ ಇದೆ, ನಾವು ಟ್ರಾನ್ಸ್ಫರ್ ಆಗ್ತಾ ಇದೆ, ನೀರು ತಗೊಳ್ಳೋದು, ನೀರು ಹೊರಗೆ ಬಿಡೋದು ಅದೆಲ್ಲ ಮಾಡಿದ್ರೆ ಮಾತ್ರ ಈ ಸಿಗಡಿಗೆ ಸ್ವಲ್ಪ ಇದಿಗ್ತದೆ. ಈ ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗುತ್ತದೆ. ಸಿಹಿನೀರು ಸಿಗಡಿ ಏನು ಮಾಡ್ತಾರೆ? ಸಿಹಿನೀರು ಮಾಡೋದು ಕಡಿಮೆ ಇಲ್ಲಿ, ನಮ್ಮದೆಲ್ಲ ಉಪ್ಪು ನೀರು. ಸಿಹಿನೀರಿಗೆ ಏನಾಗ್ತದೆ, ಅದು ಕುರುಡಿ ಮೀನಿದೆಲ್ಲ ಅದ್ ನಡೀತದೆ. ನಮ್ ಇದಕ್ಕೆ ಸಿಗಡಿ ಈ ಸಿಗಡಿ ಆಗುದಿಲ್ಲ, ಇದು ವೈಟ್ ಇದು ಒನಮೆ ಹೇಳ್ತಾರೆ. ವೈಟ್ ಇದು ಒನಮೆ ಅಂದ್ರೆ ಇದು ಪೆಸಿಫಿಕ್ ವೈಟ್ ಅಂತ ಹೇಳಿ ಅದಕ್ಕೆ ಹೆಸರಿದೆ. ಈ ಫುಡ್ ಇದ್ರ ಮೇಲೆ ಬರ್ತದೆ ಪೆಸಿಫಿಕ್ ವೈಟ್ ಅಂತ ಹೇಳಿ, ಅದೇ ಅದ್ರ ಮೇಲೆ ಅದೇ ಇದಕ್ಕೆ ನಾವು ಬಿಡ್ತೇವೆ. ಮತ್ತು ಇದು ಮೊದ್ಲೆಲ್ಲ ಬಿಡ್ತಿದ್ವಿ ಟೈಗರ್ ಅಂತ ಹೇಳಿ, ಆ ಟೈಗರ್ ಈಗ ಬೇಡಿಕೆ ಇಲ್ಲ, ಅದಕ್ಕೆ ವೈಟ್ ಬಿಡ್ತಾ ಇದ್ವಿ. ಈಗ ನೀವು ಒಂದು ಬೆಳೆಯನ್ನ ಹಾಕ್ಬೇಕಾದಾಗ ಅದಕ್ಕಿಂತ ಪೂರ್ವದಲ್ಲಿ ಭೂಮಿ ಹೆಂಗ್ ತಯಾರು ಮಾಡ್ತೀರಿ? ಅದು ಬ್ಲೀಚಿಂಗ್ ಅದೆಲ್ಲ ಮಾಡೇ ಮಾಡುದ? ಹೌದೌದು, ಅದು ನಾವು ಪೌಂಡನ್ನ ಕರೆಕ್ಟ್ ಲೆವೆಲ್ ಇದು ಮಾಡ್ಬಿಡ್ತೇವೆ. ನೀರ್ ಬರೋದು ಹೋಗೋದು ಒಂದು ಗೇಟ್ ಇರ್ತದೆ, ಅದಕ್ಕೆ 2 ಸ್ಕ್ರೀನ್ ಇರ್ತದೆ. ಒಂದು ವೈಟ್ ಸ್ಕ್ರೀನ್ ಅಂತೇಳಿ ಬರೀ ಅದು ಯಾವ್ದು ಒಂದು ಮೊಟ್ಟೆನು ಬರಂಗಿಲ್ಲ ಒಳಗಡೆ, ನಮ್ದು ಈ ಕಂಪೌಂಡ್ ಒಳಗೆ ಒಂದು ಮೊಟ್ಟೆನು ಬರಂಗಿಲ್ಲ ಅಂತ ಒಂದು ಸ್ಕ್ರೀನ್ ಇರ್ತದೆ. ಮತ್ತೊಂದು ಕಸ ಅಂತೂ ಬರ್ದಿಂತರ ಒಂದು ಮತ್ತು ದೊಡ್ಡ ಕಣ್ಣಂದು ಒಂದು ಸ್ಕ್ರೀನ್ ಇರ್ತದೆ. ಅದೇ ಇದ್ರ ಮೇಲೆ ನಾವು ಒಳಗಡೆ ನೀರು ತಗೊಳ್ತೇವೆ. ಅಂದ್ರೆ ನಮ್ದು ಈ ಪೌಂಡ್ ಏನೇಳು ಒಂದು ಕರೆಕ್ಟ್ ಇರಬೇಕು, ಎಲ್ಲೂ ಒಂದು ನೀರು ಹೊರಗಡೆ ಹೋಗಂಗಿಲ್ಲ. ತಕೊಂಡಾದ್ಮೇಲೆ ನೀರು ಒಳಗಡೆ ತಗೊಂಡಾದ್ಮೇಲೆ ಹೊರಗಡೆ ಹೋಗಂಗಿಲ್ಲ, ಆ ರೀತಿ ನಾವು ಕಂಪೌಂಡ್ ಮಾಡಿರ್ತೇವೆ. ಈ ಕಡೆ ನೀರ್ ಬಿಡ್ಲಿಕ್ಕೂ ಕೂಡ ಹಂಗೆ ಮಾಡೋದು? ಹೌದು, ನಾವೀಗ ಪಂಪ್ ಇದೆ, ಪಂಪ್ ನಲ್ಲಿ ನಾವು ಅದಕ್ಕೆ ಪಂಪ್ ನಲ್ಲಿ ಡೈರೆಕ್ಟ್ ಇದು ಮಾಡಲ್ಲ ನಾವು, ಅದಕ್ಕೆ ಒಂದು ಅದೇ ವೈಟ್ ಸ್ಕ್ರೀನ್ ಇದೆಲ್ಲ ಅದನ್ನ ಬಲೆಯನ್ನ ಪಂಪ್ ಫುಟ್ಬಾಲ್ ಹಾಕಿ ನಾವು ಒಳಗಡೆ ನೀರು ತಗೊಳ್ತೇವೆ. ಇಲ್ಲಾದ್ರೆ ಅದರಲ್ಲಿ ಈ ಹೊರಗಡೆ ಮರಿ ಇರ್ತಾರ ಮೊಟ್ಟೆ, ಅದನ್ನ ಇಲ್ಲಿ ಒಳಗಡೆ ಸೇರಿದ್ರೆ ಆ ಮೊಟ್ಟೆ ಮರಿ ಇಲ್ಲಿ ಜಾಸ್ತಿ ಆಗುತ್ತೆ. ಅದನ್ನ ನಾವು ಬಂದೋಬಸ್ತ್ ಮಾಡಿ ನಾವು ಒಳಗಡೆ ನೀರು ತಗೊಳ್ತೇವೆ. ಹೌದು, ಅದರ ಸಂಖ್ಯೆ ಹೆಚ್ಚು ಕಡಿಮೆ ಆಗಬಾರದು. ಹೌದು, ಅದು ಅದಕ್ಕೆ ಇದಕ್ಕೆ ಬೆಳೆ ಕೊಡೋದಿಲ್ಲ, ನಾವು ಬಿಡ್ತಾರಲ್ಲ ಆ ಮರಿಗೆ ಈ ಮರಿಯನ್ನ ಬಿಡಕ್ ಕೊಡೋದಿಲ್ಲ, ದೊಡ್ಡಾಗ್ಲಿ ಕೊಡಲ್ಲ. ನಾವು ಹಾಕದ ಫುಡ್ ಅನ್ನ ಅದೇ ತಿಂತವೆ, ಅದ್ರ ಸಲುವಾಗಿ ನಾವು ಅದನ್ನ ಬಂದೋಬಸ್ತ್ ಮಾಡಿ ನಾವು ನೀರು ಒಳಗೆ ತಗೊಳ್ತೇವೆ. ಎಷ್ಟು ದಿನಕ್ಕೆ ಒಂದ್ಸಲ ಮಾಡೋದು ಈ ರೀತಿ? ನಾವು ನೀರು ಕಂಟಿನ್ಯೂ ತಗೊಳ್ತೇವೆ, ಈಗ ಮಳೆಗಾಲದಲ್ಲಿ ಮಾತ್ರ ಕಂಟಿನ್ಯೂ ತಗೊಳ್ಲಿಕ್ಕೆ ಆಗಲ್ಲ, ಈಗ ಸಿಹಿ ನೀರು ಜಾಸ್ತಿ ಆಗ್ಬಿಡ್ತದೆ. ಉಪ್ಪು ನೀರು ಯಾವಾಗ ನೋಡಿ, ಈಗ ನಮ್ಮ ಜೂನ್ ಜುಲೈ ಆಗಸ್ಟ್ ಆಗಸ್ಟ್ ನಂತರ ಉಪ್ಪ್ ನೀರು ಸ್ಟಾರ್ಟ್ ಆಗ್ತದೆ. ಈಗ ಸಿಹಿ ನೀರು ನೀರು ಹೌದೌದು, ಮೇಲಿನ ನೀರು ಗಟ್ಟದ ನೀರು ಬರ್ತಾ ಇದೆಲ್ಲ ಅದು ಪೂರ ಸಿಹಿ ನೀರು ಆಗ್ತದೆ ನಮ್ಗೆ. ಅದಕ್ಕೆ ನಾವೀಗ ಮೇ 5ಕ್ಕೆ ಮರಿ ಬಿಟ್ಟದ್ದು, ಮೇ 5ಕ್ಕೆ ಮರಿ ಬಿಟ್ಟದ್ದು. ಏಪ್ರಿಲ್ ಎಂಡಕ್ಕೆ ನೀರು ತಗೊಂಡದ್ದು, ಆಮೇಲೆ ಮತ್ತೆ ನೀರು ತಗೊಂಡ್ಲಿಲ್ಲ. ನೀರು ತಗೊಂಡ ಮೇಲೆ ಮರಿ ಬಿಡುದು? ಹೌದೌದು, ನಾವು ಅಷ್ಟು ಪೀಟ್ ನೀರು ತಗೊಂಡು ಮರಿ ಬಿಡ್ಬೇಕಾಗ್ತದೆ. ಅದು ಟೆಂಪರೇಚರ್ ನೋಡ್ಬೇಕು, ಉಪ್ಪಿನಂಶ ಎಷ್ಟಾಗಿದೆ, ಅದಕ್ಕೆ ಯಾವ ರೀತಿ ಮಾಡ್ಬೇಕು. ಅದಕ್ಕೆ ಮತ್ತೆ ಸ್ವಲ್ಪ ಕೋಲ್ಡ್ ಆದ್ರೆ ಸುಣ್ಣ ಹೊಡಿಬೇಕು, ಮತ್ತೆ ಸ್ವಲ್ಪ ಇದ್ದಿದ್ರೆ ಅದರಲ್ಲಿ ಸ್ವಲ್ಪ ಇಲ್ಲಿ ಕಲೆ ಬೀಳ್ತದೆ, ಅದಕ್ಕೆ ಆವಾಗ ಬೇರೆ ಔಷಧಿ ಉಂಟು, ಅದನ್ನ ನೋಡ್ತಾ ಇರ್ಬೇಕಾಗ್ತದೆ. ರಾತ್ರಿಗೆ ಮತ್ತೆ ಸಮುದ್ರದಿಂದ ಇದ್ದು ಬರ್ತೇವೆ ಈ ನಾಯಿ ತರ, ಅವು ಕಾಯ್ಕೊಳ್ಬೇಕಾಗ್ತದೆ. ಸಿಕ್ಕಾಪಟ್ಟೆ ನಿದ್ರೆನೆ ಕೊಡೋದಿಲ್ಲ. ರಾತ್ರಿ ಮತ್ತು ನಾವೆಲ್ಲ ಕೂ ಹಾಕ್ತೇ ಇದ್ ಮಾಡ್ತಾ ಇರೋದೆ 2 ಗಂಟೆಯಿಂದ 3 ಗಂಟೆ ಮುಟ ಕೂ ಹಾಕದೆ. ನಾಯಿ ಬರ್ತವ? ನಾಯಿ ಅಂದ್ರೆ ಅದು ಸಮುದ್ರದಲ್ಲಿ ಇರೋಂತ ನಾಯಿ, ಈ ನಾಯಿ ಅಲ್ಲ, ಸಮುದ್ರದಲ್ಲಿ ಇರ್ತವೆ. ಬಾಯಿಲಿಂದ ತಿನ್ನೋದು, ಬಾಯಿಲೆ ವಾಂತಿ ಮಾಡೋದು ಬರ್ತಾ ಇರುತ್ತೆ. ಓ ಕಂಟಿನ್ಯೂ, ಅದು ಯಾವಾಗ ಬಂದಿಲ್ಲ, ಒಂದು 4 ದಿನ ಆಚೆಗೆ ಹಗಲೆ 3:30 PM ಬಂದಿದ್ದು. ಅಯ್ಯೋ ನನಗೆಂತೂ ಮೈಯೆಲ್ಲ ಸುಮ್ಮನೆ ಇದ್ದಾಗೋಯ್ತು, ನನಗೆಂತೂ ನಾ ಒಬ್ನಿದ್ದೆ, ಅಯ್ಯಪ್ಪ ನನಗ್ ಬೇಡ ಹೋಯ್ತು. ಹೆದರಿಕೆ ಬರ್ತಾ? ಹೌದು, ಅಷ್ಟು ಒಂದು ಗ್ಯಾಂಗೆ ಬರ್ತಾವು. ಎಷ್ಟು ಬಂದಿದ್ದು? ಸಾಧಾರಣ 8 ಇರ್ದು 8. ಹೆಂಗ್ ಓಡಿಸಿದ್ರಿ? ಅದು ಹಿಂಗೆ ಕೂ ಹಾಕ್ತೇ ಓಡೋದೆ, ಮತ್ತೇನಿಲ್ಲ, ದಪ್ಪಿ ತಗೊಳೋ ಕೂ ಹಾಕೋದು ಓಡೋದು. ಭೂಮಿ ಮೇಲೆ ಅಡ್ಡಾಡ್ತಾವ ಅವು? ಇಲ್ಲ ಇಲ್ಲ, ಭೂಮಿ ಮೇಲೆ ನಮ್ಮ ನೀರು ಹೋಗ್ತಾ ಇದಲ್ಲ, ಅದೊಂದು ಇದ್ದಿರ್ತದೆ ಚನಲ್. ಹಾ, ಚನಲ್ಗೆ ಬರ್ತದೆ ಅದು, ಈ ಸಮುದ್ರದಿಂದ ಸೀದಾ ಹಾಗೆ ಚನಲ್ಗೆ ಬಂದ್ಬಿಡ್ತದೆ. ಸ್ವಲ್ಪ ಕತ್ಲೆ ತಡ ಸ್ಟಾರ್ಟ್ ಅದೊಂದು ವೈರಿ ಎಲ್ಲ ಕಡೆ ಇದಾರೆ. ಹೌದೌದು ಹೌದೌದು, ಅದನ್ನ ಕಾಯ್ಕೊಂಡ್ರೆ ಮಾತ್ರ ಮೇನ್ ಅಂದ್ರೆ ನಮ್ಮ ಹತ್ರ ಮೇನ್ ಅಂದ್ರೆ ಕರೆಂಟ್ ಬೇಕು. ಕರೆಂಟ್ ಎಲ್ಲ ಅಂದ್ರೆ ಮತ್ತೆ ಸಿಗಡಿನೂ ಮಾಡಂಗಿಲ್ಲ, ಅದು ಕರೆಂಟ್ ಹಾಕ್ಬೇಕು. ಅದಕ್ಕೂ ಇದಿದೆ ಗಾಳಿ ತರ ಒಂದು ಫ್ಯಾನ್ ಇದೆ, ಫ್ಯಾನ್ ಅಂದ್ರೆ ಅದಕ್ಕೆ ಒಂದು ಇಂಗ್ಲಿಷ್ ನಲ್ಲಿ ಎರೆಟರ್ ಅಂತ ಹೇಳ್ತಾರೆ. ಆ ಎರೆಟರ್ ಈಗ ಟರ್ನ್ ಓವರ್ ಆಗಿರ್ತದೆ ಅಲೆಗಳು ಸಮುದ್ರದಲ್ಲಿ, ಹೆಂಗ್ ಅಲೆ ಆಗ್ತದೆ ನೋಡಿ, ಇಲ್ಲಿ ಅದೇ ಅಲೆ ಮಾಡ್ತದೆ. ಅದನ್ನ ಅಲೆ ಮಾಡಿದ್ರೆ ಮಾತ್ರ ಅದರಿಂದ 1 ವರ್ಷದಿಂದ 1.5 ತಿಂಗಳ ಮಟ್ಟ ಬೇಕಳಿಲ್ಲ, ಸೈಲೆಂಟ್ ಇರ್ತವೆ, ಸಣ್ಣ ಇರ್ತಾವಲ್ಲ. ಈ ದೊಡ್ಡದಂಗು ಅದು ಬೇಕೇ ಬೇಕಾಗ್ತದೆ. ಏರಿಯೇಟರ್ ಅಂತ ಹೇಳ್ತಾರೆ, ಅದಕ್ಕೂ ಇಂಗ್ಲಿಷ್ ನಲ್ಲಿ ಎರೆಟರ್ ಅಂತ ಹೇಳ್ತಾರೆ. ಗಾಳಿ, ಹಾ ಗಾಳಿಯನ್ನ ಆಕ್ಸಿಜನ್ ಕೊಡ್ತದಲ್ಲ ಅದು. ಅದಕ್ಕೆ ಎಷ್ಟು ಬೇಕು ಅವು? ಅವು ಈಗ ನಾವು ಈಗಾಗಲೇ 3 ಕುಳಿಸಿದ್ದೀವಿ, ಒಂದ್ ಇದಕ್ಕೆ 3 ಕುಳಿಸಿದ್ದೀವಿ, ಇನ್ನೊಂದಕ್ಕೆ 1 ಕುಳಿಸಿದ್ದೀವಿ. ನಿರಂತರ ಇರ್ಬೇಕು ನಾವು? ನಿರಂತರ ಅಂದ್ರೆ ಈಗ ದೊಡ್ಡದಂಗು ಅದೇ 1.5 ತಿಂಗಳ ನಿರಂತರ 24 ತಾಸು ಕಂಟಿನ್ಯೂ ಇರ್ಲೇಬೇಕಾಗ್ತದೆ. ಅದೌದು, 1 ತಾಸು ಕರೆಂಟ್ ಹೋಯ್ತು ಅಂದ್ರೆ ಅವಾಗ ಕರೆಂಟ್ ಹೋಗ್ತಿ ಅಂದ್ರೆ ಏನು ಆಗಲ್ಲ. ಅದು ಸ್ವಲ್ಪ ಈ ವಾತಾವರಣದಲ್ಲಿ ನಸ್ಕಿಲೆ 1-6 ಗಂಟೆ ಅವಾಗ ಮಾತ್ರ ಏನ್ ಮಾಡ್ಲಿಕ್ಕೆ ಆಗಲ್ಲ. ಅದೊಂದು ಒಂದೊಂದು ಪೌಡರ್ ಸಿಗ್ತದೆ, ಆ ಪೌಡರ್ ಹೊಡೆದ್ಮೇಲೆ ಸ್ವಲ್ಪ ಕ್ರಮೇಣ ಡೌನ್ ಆಗಿ ಕೆಳಗೆ ಹೋಗ್ತವೆ, ಆವಾಗ ನಮಗೆ ಸಮಾಧಾನ ಆಗ್ತದೆ. ಅವು ಮೇಲೆ ಬಂದ್ರೆ ಮತ್ತೇನಿಲ್ಲ, ಡೆತ್ತೆ. ಒಂದು 5 ನಿಮಿಷ ಹೆಚ್ಚು ಕಮ್ಮಿ ನಾವು ಮೈಂಡ್ ಎಂತ ಇದು ಮಾಡಿದ್ರೆ ಅವು ಡೆತ್ತೆ. ಯಾಕೆ? ಅವಕ್ಕೆ ಆಕ್ಸಿಜನ್ ಸಿಗಲ್ಲ, ಆಕ್ಸಿಜನೇ ಮೇನ್. ಅವ್ರ ಗಾಳಿ ಇಲ್ಲಾದ್ರೆ ಅವು ಸ್ಮೂತ್. ಅದು ನಮ್ಮ ಈ ಮೊದಲೊಂದು ಇದು ಬತ್ತಿತ್ತು ಟೈಗರ್ ಅಂತೇಳಿ, ಅದಕ್ಕೂ ನಡೀತಿತ್ತು, ಅದಕ್ಕೂ ಹೆಚ್ಚು ಗಾಳಿ ಬೇಕಿರ್ತದೆ. ಇವಕ್ಕೆಂದು ಹೆಚ್ಚು ಗಾಳಿನೇ ಬೇಕಾಗ್ತದೆ, ಇವು ಮತ್ತೆ ನಿಲ್ಲಲ್ಲ. ನಾವು ಅಸಲ ಹಿಂಗೆ ಫ್ಯಾನ್ ಎಲ್ಲ ಎಲ್ದಿಂತೆ ಸ್ವಲ್ಪ ಎಲ್ಲ ನಷ್ಟ ಎಲ್ಲ ಆಗೋಗಿದೆ, ಏನ್ ಮಾಡೋದು, ಏನು ಹೇಳಲಿಕ್ಕೆ ಆಗಲ್ಲ. ಅದು ಟೈಮಿಂಗ್ ಏನಾದ್ರು ಇದು ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಈಗ ಅವು ಸರಿಯಾಗಿ ಬೆಳೀತಾ ಇದಾವು, ಆರೋಗ್ಯವಂತವಾಗಿ ಬೆಳೀತಾ ಇದಾವು ಅಂತ ಗೊತ್ತಾಗುತ್ತಾ ನಿಮ್ಗೆ? ಹೌದೌದು, ನಾವು ಒಂದು ಟ್ರೇ ಇಕ್ತೇವೆ, ಇಷ್ಟೇ ದೊಡ್ಡ ಚೌಕ್ ಟ್ರೇ ಇಟ್ಟು, ಟ್ರೇಗೆ ಒಂದು ಮಿನಿಮಮ್ ಅದಕ್ಕಿದೆ, ಅದಕ್ಕೂ ದಿನಕ್ಕೆ 1 ಕೆಜಿಗೆ 1-5 ಗ್ರಾಮ್ ಹಾಕೋದು. ಆ ಟ್ರೇನಲ್ಲಿ 1-10 ಕೆಜಿ ಹಾಕಿದ್ರೆ 50 ಗ್ರಾಮ್ ಹಾಕೋದು. 50 ಗ್ರಾಮ್ ಅದನ್ನ ಟ್ರೇ ನೋಡಿ 2.5 ತಾಸು ನಾವು ಎತ್ತೇವೆ. ಆ ಎತ್ತವಾಗ ಅದು ತಿನ್ಲಿಲ್ಲ ಆದ್ರೆ ನಾವು ಈ ಫುಡ್ ಈಗ ಹಾಕ್ತೇವಲ್ಲ ಫುಡ್, ಅದನ್ನ ನಾವು ಕಡಿಮೆ ಮಾಡ್ಬೇಕಾಗ್ತದೆ. ಮತ್ತೇನಾಗ್ತದೆ, ಅಲ್ಲಿ ಮೀಶಿ ಕಟ್ ಆಗಿದ್ದಕ್ಕೂ ಮೀಶಿ ಇರ್ತಲ್ಲ ಸಿಗಡಿಗೆ, ಆ ಮೀಶಿ ಕಟ್ ಆದ್ರೆ ಅದಕ್ಕೊಂದು ಬೇರೆ ಔಷಧಿ ಇದೆ. ನಾವೇನಲ್ಲ ಇಲ್ಲ, ಒಂದ್ ಕಾಲೆ ಆದ್ರೆ ಅದಕ್ಕೊಂದು ಬೇರೆ ಔಷಧಿ ಇದೆ. ಆ ರೀತಿ ಟ್ರೈನ್ ಅಲ್ಲಿ ಎಲ್ಲಾ ಇದ್ ನೋಡೋದಾರು, ಆ ಟ್ರೈನ್ ಮೇನ್ ಅದನ್ನ ನೋಡಿದ್ರು ಮಾತ್ರ ನಮಗ ಕರೆಕ್ಟ್ ಸಿಗ್ತದೆ. ನಾವು ಬಲೆ ಹೊಡೆದು ನೋಡ್ಬೇಕು ಹೇಳಿಲ್ಲ, ಒಂದು ಬಲೆ ನೋಡಬೇಕಾದ್ರೆ ನಾವು ತೂಕ ಮಾಡ್ಬೇಕಪ್ಪ, ಒಂದು ಅದ್ರ ನಾವು ಎಷ್ಟಿದೆ, ನಮ್ಮ ಕಂಪೌಂಡ್ ನಲ್ಲಿ ಎಷ್ಟು ಸಿಗಡಿ ಇದೆ. ಆ ಲೆಕ್ಕದಲ್ಲಿ ನಾವು ಬಲಿ ಹೊಡೆದವಾಗ 1-2 ತಿಂಗಳಾದ್ಮೇಲೆ ನಾವು ಬಲಿ ಹೊಡಿತೇವೆ, ನಮ್ಗೆ ಎಷ್ಟು ಸಿಗ್ಬಹುದು ಮಿನಿಮಮ್, ಮತ್ತೆ ತೂಕ ಎಷ್ಟು ಬರ್ತದೆ, ಒಂದಿಷ್ಟು ಸೆಟ್ಲೈಟ್ ತೂಕ ಬಂತು. ಈ ರೀತಿ ನಾವು ನೋಡ್ತೇವೆ ಅಷ್ಟೇ. ಮತ್ತು ಇದ್ರ ನಾವು ಕಂಡಿಡದ ಏನು ರೋಗ ಇದ್ದು ಏನು ಬಂದ್ರು ಆ ಟ್ರೈನ್ ಅಲ್ಲೇ ಎಲ್ಲ. ಹೌದು. ಮತ್ತಿದು ಮಾರಾಟಕ್ಕೆ ಯೋಗ್ಯ ಈಗ ಮಾರಬಹುದು ಅಂತೇಳಿ ಹೆಂಗ ಗೊತ್ತಾಗುತ್ತೆ? ಮಾರಾಟಕ್ಕೆ ಯೋಗ್ಯ ನಮ್ಗೆ ಇದೆ ಡಿಸ್ಕೌಂಟ್. ಹಾ, ಇದ್ ಟೋಟಲ್ ಇಷ್ಟು ತೂಕ ಬಂದ್ಮೇಲೆ ಮಾರಾಟ ಗಡ್ಡಿಲ್ಲ ಅಂತೇಳಿ ನಾವು ಮತ್ತ ಮಾರ್ಕೆಟ್ ನಲ್ಲಿ ಕೇಳ್ತಿರ್ತೇವೆ, ಇದಾಗ್ಬೋದ ಇಂತ ಇಷ್ಟು ಇದಿದೆ ತೂಕ, ಇದಾಗ್ಬೋದ ತಂದ್ರೆ ಅವ್ರ ಅಲ್ಲಿಂದ ಆರ್ಡರ್ ಬಂದ್ರೆ ನಾವ್ ಇಲ್ಲಿಂದ ಕಳಿಸ್ತೀವಿ. ಅಲ್ಲಿಗೆ ಒಯ್ಯುದು ಅದೆಲ್ಲ ಖರ್ಚು ಯಾರ್ದದು? ಖರ್ಚು ನಮ್ದೇ, ಇಲ್ಲಿಂದ ಅಪ್ ಅಂಡ್ ಡೌನ್ ಎಲ್ಲ ಅಲ್ಲಿಂದ ಹೋಗಿ ಬರೋ ತನಕ ನಮ್ದೇ. ಹೌದೌದು. ಅವರು ಖರ್ಚು ಕೊಡಲ್ಲ? ಇಲ್ಲ ಇಲ್ಲ, ಖರ್ಚೆಲ್ಲ ಕೊಡೋದಿಲ್ಲ, ನಮ್ದೇ ಖರ್ಚು ಎಲ್ಲ. ಗಾಡಿ ಬಾಡಿಗೆ ಹಿಡ್ದು ಐಸು ಮತ್ತು ಲೇಬರ್ದು ಮತ್ತು ಇವ್ರದ್ದು ಯಾರ್ದು ಅಂದ್ರೆ ಆಟೋ ಗಾಡಿ ಬಾಡಿಗೆ ಎಲ್ಲ ನಮ್ದೇ. ಅದು ಸ್ಪೆಷಲ್ ಗಾಡಿ ಯಾರು ಎಲ್ಲಿ ಸಿಗುತ್ತೆ? ಗಾಡಿ ನಮ್ದು ಇಲ್ಲೇ ಲೋಕಲ್ ಗಾಡಿ ಇರ್ತದೆ. ಈಗ ಮೊದಲೆಲ್ಲ ಏನಿಲ್ಲ ಆಗಿತ್ತು, ಈಗ ಸ್ವಲ್ಪ ಗೋವಾದಲ್ಲಿ ಸ್ವಲ್ಪ ಸ್ಟ್ರಿಕ್ ಮಾಡಿ ನಾವೀಗ ಅದೊಂದು ಪಾಸು ಅದು ಇದೆಲ್ಲ ಮಾಡಿಬಿಟ್ಟಿದ್ದಾರೆ. ಆದ್ರೂ ನಾವು ಆಯ್ತು ಪಾಸ್ ಎಲ್ಲ ರೆಡಿ ಮಾಡ್ಕೊಂಡಿದೀವಿ ಈಗ ತೊಂದ್ರೆ ಇಲ್ಲ. ಈಗ ಮದ್ದು ಒಂದ್ಸಲ ಹೊಸಲ ಸ್ವಲ್ಪ ತ್ರಾಸ ಆಯ್ತು, ಈಗ ಪಾಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಎಷ್ಟು ಎಕರೆದಲ್ಲಿ ಬೆಳೀತಾ ಇದ್ರಿ ಈಗ? ಇದು ನಾವು ಲೀಸನ್ ಮಾಡ್ತೀವಿ, ಒಂದು 30 ಗುಂಟಿ, ಒಂದು ಒಂದು 10 ಗುಂಟಿ, ಒಂದು 40 ಗುಂಟಿ ಇದೆ. ಒಂದು ಎಕರೆ ಆಗ್ಬೋದು. ಒಂದ್ ಎಕರೆದೊಳಗ ಎಷ್ಟು ಕ್ವಿಂಟಲ್ ಬರುತ್ತೆ? ಸಾಧಾರಣ ಒಂದು 10 15. 15 ಕ್ವಿಂಟಲ್ ಅಂದ್ರೆ ಒಂದೊಂದು ಕ್ವಿಂಟಲ್ಗೆ ಎಷ್ಟು ರೇಟ್? ಒಂದ್ ಕ್ವಿಂಟಲ್ ಅಂದ್ರೆ ಒಂದು ಒಂದು 26,000 27,000 ಹಿಂಗೆ ಹೇಳಲಿಕ್ಕೆ ಆಗಲ್ಲ. ಅದು ಅದು ಗೋವಾ ಮಾರ್ಕೆಟ್ ನಲ್ಲಿ ಹೆಂಗ್ ಸಿಗದಂಗೆ, ಅವ್ರಿಗೆ ಅಲ್ಲಿ ಕಮಿಷನ್ ಕೊಡ್ಬೇಕು, ಅವ್ರಿಗೆ ಪರ್ಸೆಂಟೇಜ್ ಕೊಡ್ಬೇಕು ಇಲ್ಲಿ ಗೋವಾ ಮಾರ್ಕೆಟ್ ನಲ್ಲಿ. ಅದೆಲ್ಲಾನು ಎಷ್ಟು ಬರುತ್ತೆ ಖರ್ಚು ದಲ್ಲಾಳಿಗೆ? ಅದೇ ಯಾವ್ದಲ್ಲ, ಈಗ ಒಂದು ಒಂದು ಅವ್ರಿಗೆ 100,000 ಒಂದು 7,000 ರೂಪಾಯಿ ಹೋಗ್ತದೆ, 100,000 ರೂಪಾಯಿಗೆ. ಮತ್ತು ಗಾಡಿ ಬಾಡಿಗೆ ಎಲ್ಲ ಹಿಡಿದು ಒಂದು 10,000-12,000 ಅಲ್ಲಿ ಹೋಗ್ತದೆ. ಒಟ್ಟು ಒಂದು 4,00,000 ರೂಪಾಯಿದೊಳಗೆ ಒಂದು 50,000 ರೂಪಾಯಿ ಅವ್ರಿಗೆ ಹೋಗುತ್ತೆ. 4,00,000 ನಾಲ್ಕು ಒಳ್ಳೆ 28 ಪ್ಲಸ್ ಗಾಡಿ ಬಾಡಿ ಅಷ್ಟಾಗುತ್ತೆ. ಹೆಚ್ಚು ಕಡಿಮೆ ಹೌದಲ್ಲ? ಹೌದೌದು. ಹಾಗಾಗಿ 3 ನಿಮಗೆ ಒಂದ್ ಎಕರೆದೊಳಗೆ 3,00,000 ರೂಪಾಯಿನ ಲಾಭ ಅಂತ ಹೇಳಿದ್ರು ಕೂಡ ಲಾಭನಾ? ಒಳ್ಳೆ ಲಾಭ. ಹೌದೌದು, ಲಾಭ ಇದೆ. ಅದನ್ನಲ್ಲ ಮೊದ್ಲೇನು ನಮಗೇನು ಬೆನಿಫಿಟ್ ಎಲ್ಲ ಆಗಿತ್ತು, ಈಗೀಗ ನಾವೆಲ್ಲ ಸ್ವಲ್ಪ ನೇಕಲ ತೆಳದಿ ಎಲ್ಲ ಇದು ಮಾಡಿ ಸ್ವಲ್ಪ ಬೆನಿಫಿಟ್ ಆಗ್ತಿದೆ. ಅದು ಹೊಸಲ 30,000 ರೂಪಾಯಿ ಸಿಕ್ಕಿತ್ತು, ಅದ್ರಲ್ಲಿ ಒಂದು ಅದು ಫ್ಯಾನ್ ಇರ್ದಲ್ಲ ಅದಕ್ಕೆ 1,000 ರೂಪಾಯಿ ಇತ್ತು ಇಬ್ಬರದು, 10 ಬಂತು. ಅದೇ ಹೀಗೆ ಹಂಗೂನು ಇರ್ತಾವೆ. ಅದೌದು, ಖರ್ಚು ಜಾಸ್ತಿ ಆಗುತ್ತೆ ಅದು ಮತ್ತಿದ್ದಿಲ್ಲ. ಈ ಸಿಗಡಿಯಲ್ಲಿ ಖರ್ಚು ಜಾಸ್ತಿ, ಮತ್ತೆ ಅದರಲ್ಲಿ ಮಾತೇ ಇಲ್ಲ, ಖರ್ಚಿದೆ ಮತ್ತೆ ಲಾಭ ಅದು ವಾತಾವರಣವನ್ನ ಅವಲಂಬಿಸಿರುತ್ತೆ. ಹೌದು, ವಾತಾವರಣ ಮೇಲೆ ನಮಗೆ ಲಾಭ ನಷ್ಟ ಎಲ್ಲ ಇರ್ತದೆ. ಬಿಸಿಲು ಜಾಸ್ತಿ ಆದಾಗ ಕಡಿಮೆ ಆದಾಗ ಬಿಸಿಲು ಅದಕ್ಕೇನು ತೊಂದ್ರೆ ಇಲ್ಲ ಬಿಸಿಲಿಗೆ. ಅದೇನು ಈಗ ಮೋಡ ವಾತಾವರಣ ಇದ್ರೆ ಮಾತ್ರ ನಮಗೆ ತೊಂದ್ರೆ, ಬಿಸಿಲಿದ್ದಾವಾಗ ಏನು ತೊಂದ್ರೆ ಆಗುದಿಲ್ಲ. ಹೌದೌದು. ಮಾರಾಟ ನಿಮ್ಗೆ ಗೋವಾ ಮಾತ್ರ ಮಂಗಳೂರು ಆ ಕಡೆ ಬಂದ್ರೆ? ಮಂಗಳೂರು ಪಾರ್ಟಿ ಬಂದ್ರೆ ಮಂಗಳೂರು ಕೊಟ್ಬಿಡ್ತೇವೆ, ಗೋವಾ ಪಾರ್ಟಿ ಅಲ್ಲಿಂದ ಆರ್ಡರ್ ಬಂದ್ರೆ ಗೋವಾಗ ಹಾಕ್ತೇವೆ. ಅವರಲ್ಲಿ ಬರ್ತಾರೋ ನೀವು ಹೇಳ್ತಿರೋ ಹಿಂಗ್ ಬೆಳೆದಿವ ಅಂತ? ನಾವು ನಮ್ಮ ಅವ್ರ ಫೋನ್ ನಂಬರ್ ಕಾಂಟ್ಯಾಕ್ಟ್ ಇರ್ತಲ್ಲ ಅದು ನಾವು ಇಂತಿಂತ ಆಗಿದೆ ಅಂತ ನಾವಲ್ಲಿ ಫೋನ್ ಮಾಡಿ ಹೇಳ್ದಾವಾಗ ಅವ್ರು ಅಲ್ಲಿ ನೋಡ್ತೇವೆ ಅಲ್ಲಿ ಯಾವ ರೀತಿ ಇದೆ ಹೇಳ್ಕೊಂಡು ನೋಡ್ಕೊಂಡು ಅವ್ರು ಫೋನ್ ಮಾಡ್ತಾರೆ, ಇಂತ ದಿವಸ ತೆಗೀರಿ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಎರಡು ಕಡೆ ಫೋನ್ ಮಾಡ್ತೀರಾ? ಇಲ್ಲ, ಮಂಗಳೂರು ಹೆಚ್ಚಿಲ್ಲ, ಅವ್ರಾಗೆ ಬರ್ಬೇಕಾಗ್ತದೆ. ಯಾಕೆ? ಅವರು ಅಲ್ಲಿಂದ ಅಲ್ಲಿ ಜಾಸ್ತಿ ಅಲ್ಲ, ಅವಳು ಮತ್ತು ಮಂಗಳೂರು ಫುಲ್ ಇದ್ದಿದೆ, ಮಾರ್ಕೆಟ್ ಸ್ವಲ್ಪ ಡೌನ್. ಅದು ಕಂಪನಿ ಇದ್ದಿದ್ರೆ ಮಾತ್ರ ಬರ್ತಾರ ಅವರು. ಕಂಪನಿ ಏನಾಗಿದೆ ಈಗ ಕಂಪನಿಗೆ ಲಾಸ್ ಆಗ್ತಿದೆ ಅಂತೇಳಿ ಅವ್ರ ಕಂಪನಿಗೆ ನಮ್ಗೆ ಸ್ವಲ್ಪ ಕಡಿಮೆ ಕೇಳ್ತಾರೆ, ಅದ್ರ ಸಲುವಾಗಿ ನಾವು ಅವ್ರಿಗೆ ಕೊಡ್ತಾ ಇಲ್ಲ. ನಮ್ಗೆ ಗೋವಾ ರೇಟ್ ಒಳ್ಳೆ ಇದೆ, ಗೋವಾ ಕೊಡ್ತಿದ್ದೀವಿ. ಗೋವಾದಲ್ಲೇನೋ ಉಪಯೋಗ ಆಗುತ್ತೆ ಅಥವಾ ಬೇರೆ ಕಡೆ ಕಳಿಸ್ತಾರೆ ಅವರು? ಅವರು ಈಗ ಈಗ ಇದಲ್ಲ ಏನಂದ್ರೆ ಈಗ ಪ್ರವಾಸೋದ್ಯಮ ಇದೆಲ್ಲ ಅಷ್ಟ ಇದಿಲ್ಲ, ಅದೇ ಹೊರಗ ದೇಶದವರೆಲ್ಲ ಬರ್ತಿದ್ದಾರೆ, ಅದಕ್ಕೆ ಸ್ವಲ್ಪ ಸೇಲ್ ಆಗ್ತಾ ಇದೆ ಹೆಚ್ಚು ಬೇಡಿಕೆ. ಈ ಸೀಗಡಿ ಅಲ್ಲದೆ ಮತ್ತೆ ಬೇರೆ ಏನ್ ಬೆಳಿತೀರಿ? ನಮ್ದು ಬೇರೆ ಏನಿಲ್ಲ ಅದರಲ್ಲಿ, ಮತ್ತೇನು ಬೆಳಿಲಿಕ್ಕೆ ಆಗುದಿಲ್ಲ. ನಮ್ದು ಮತ್ತು ಓನ್ ಜಮೀನು ಅಲ್ಲ, ಮತ್ತೆ ಲೀಸ್ ಮೇಲೆ ತಗೊಂಡದ್ದು ಸರ್, ಅದನ್ನ ನಾವು ಇದ್ ಮಾಡ್ತಾ ಇದ್ದೀವಿ. ಈಗ ಅವ್ರು 1 ಕೊಡ್ತಾರೆ, 1 ನಂತರ ನಾನು ಮತ್ತೆ ನಾವು ಕೇಳಲಿಕ್ಕೆ ಹೋಗ್ಬೇಕೀಗ 1 ಆದ್ಮೇಲೆ ಆಯ್ತು, ನಾವು ಮತ್ತೆ ಆಯ್ತು ಮುಗಿದು. ಈಗ ಜನವರಿ ಕೊಟ್ಟು ಲಾಸ್ಟ್ ಆದ್ಮೇಲೆ ಜನವರಿ ನಾವು ಹೋಗ್ಕೊಂಡು ಹೇಳ್ಬೇಕು ಆಯ್ತು ನಿಮ್ ಲೀಸ್ ಮುಗಿತು ಕೊಡ್ತೀರಿ ನಾವು ಮಾಡ್ರಿ ಅಂತ ಮತ್ತೆ ಮಾಡೋದು, ಇಲ್ಲಾರೆ ಮತ್ತೆ ಹಂಗೆ ಕೈ ಕೊಟ್ಕೊಂಡು ಕೊಳ್ಳೋದು. ಎಷ್ಟು ಲೀಸ್ಗೆ ಎಷ್ಟು ಕೊಡ್ತೀರಿಗೆ? 20,000 ರೂಪಾಯಿ ಕೊಡ್ತೇವೆ ವರ್ಷಕ್ಕೆ 20,000. ಈಗ ಇಷ್ಟೆಲ್ಲ ದುಡ್ದಿರಿ ಇಷ್ಟು ವರ್ಷದಿಂದ, ಒಂದ್ ಎಕರೆ ಸ್ವಂತಕ್ಕೆ ತಗೊಳಕ್ ಆಗ್ಲಿಲ್ಲ? ಸ್ವಂತಕ್ಕೆ ತಗೊಳಕ್ ಆಗದೆ ಅಂದ್ರೆ ಅದ ಹೇಳ್ದಲ್ಲ, ಅಲ್ಲಿಂದ ಬಂದ್ರು ಈಗ ಒಂದೇ ವರ್ಷದಲ್ಲಿ ನಾವೀಗ ಬೆನಿಫಿಟ್ ತಗೊಳ್ತಾ ಇದ್ದೇವೆ. ಈಗ ನಮಗೆ ಕೊಡ್ತಾ ಅಂತ ಹೇಳಿದ್ರೆ ಈಗ ನಾವು ಅಲ್ಲೊಂದು ಖರೀದಿ ಮಾಡ್ಬೇಕು ಮಾಡಿದ್ವಿ, ಈಗ ಅವರು ಲೈಸೆನ್ಸ್ ಮಾಡ್ಕೊಡ್ತಾ ಇಲ್ಲ ಗೌರ್ಮೆಂಟ್. ಇದಕ್ಕೆ ನಮ್ದು ಮಾಡೋದಕ್ಕೆ ಲೈಸೆನ್ಸ್ ಇದೆ. ಈಗ ನಾವು ತಗೊಂಡ್ರೆ ಅವರು ಇದಕ್ಕೆ ಲೈಸೆನ್ಸ್ ನಾ ತಗೊಂಡೆ, ಇಲ್ಲಿ ಹೋಗಿದ್ದೆ ನಾನು ಕಾರವಾರಕ್ಕೆ, ಕಡೆಗೆ ನಾವು ಜಮೀನಿದ ಮನೆ ಇದಕ್ಕೆ ಲೈಸೆನ್ಸ್ ಕೊಟ್ಟದಕ್ಕೆ ನಾವು ಇದಕ್ಕೆ ತಿಳಿತಾ ಬಿದ್ದೀವಿ, ಮತ್ ನಿಮ್ ಮತ್ತೀಗ ಎಲ್ಲಿ ಕೊಡ್ಲಿಕ್ಕೆ ಆಗ್ತದೆ ಕೇಳಿದ್ರು. ಗೊತ್ತಾಯ್ ಆ ರೀತಿಗೆ ಅದ ನಾವು ಮಾಡ್ಕೊಂಡು ಏನ್ ಪ್ರಯೋಜನ ಅವ್ರಿಗೂ ಆದ್ರೂ ಹೇಳಿದ್ದೇನೆ. ಲೈಸೆನ್ಸ್ ಕೊಡಕ್ಕೆ ಲೈಸೆನ್ಸ್ ಅಂದ್ರೆ ಉಪ್ಪು ನೀರು ಬಂದು ನಮ್ಮ ಈ ಬಾವಿಗೆಲ್ಲ ಸಿಹಿ ನೀರು ಅಟ್ಯಾಕ್ ಆಗ್ತದೆ ಅಂತೇಳಿ. ಸಿಹಿ ನೀರು ಬಾವಿ ತೊಂದರೆ ಆಗುತ್ತೆ. ಆ ರೀತಿ ಒಂದು ಕಂಪ್ಲೀಟ್ ಅಲ್ಲ ಇದೆ ಅಲ್ಲಿ, ಅದು ಡಿ ಸಿ ಅವರು ಪರ್ಮಿಷನ್ ಕೊಡೋದಿಲ್ಲ, ಡಿ ಸಿ ಅವರು ಸಿಗ್ನೇಚರ್ ಹಾಕೋದಿಲ್ಲ ಅಂತೆ ನವರು ಸಾಹೇಬ್ರು ಹೇಳಿದ್ರ ಹಾಗೆ. ಅದಕ್ಕೆ ನಾವು ಬೇಕು ಹಿಂಗೆ ಓನ್ ಆಗಿ ಮಾಡ್ಕೊಂಡು ಅವರೇ ಮಾಡ್ಕೊಂಡು ನಮ್ಗೆ ಕೊಟ್ರೆ ಅಡ್ಡಿಲ್ಲ, ನಾವಾಗಿ ಖರೀದಿ ಮಾಡಿ ಮತ್ತೆ ಮಾಡಿದ್ರೆ ಆಗೋದಿಲ್ಲ. ಅದೌದು, ಅದು ಮಾತ್ರ ಸತ್ಯ. ಮುಂದಿನ ಯೋಜನೆ ಏನು ರಾಜು? ಮುಂದಿನ ಯೋಜನೆ ಅಂದ್ರೆ ಇದೇ ಮಾಡ್ಕೊಂಡು ಹೋಗೋದೇ ನಮ್ದು, ಮತ್ತೆ ಯಾವ್ದಿದ್ದು ಒಂದು ಗುಂಪಿನೂ ಇದ್ದಿಲ್ಲ. ಯಾವ ಇದು ಖರೀದಿ ಇದ್ರೆ ನಮ್ಮ ತಂದೆ ತಾಯಿ ಮಾಡಿಕ್ಕ ಜಮೀನು ಇಲ್ಲ. ಇಲ್ಲ ಇಲ್ಲ, ಒಳ್ಳೇದು ರಾಜು ಬಂಟ್ ಅವ್ರ, ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು ಒಟ್ಟಾರೆ ಶಿಗಡಿ ಕೃಷಿ ಮತ್ತೆ ನಿಮ್ಮ ಕಷ್ಟ ಸುಖ ಎಲ್ಲ ಹಂಚ್ಕೊಂಡ್ರಿ. ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು. ಸಿಗಡಿ ಕೃಷಿ ಕುರಿತು ಅಂಕೋಲಾ ತಾಲೂಕು ಕಸ್ಬಾ ಕೇಣಿಯ ರಾಜು ನೀಳು ಬಂಟ್ ಅವರೊಡನೆ ಮಾತುಕತೆ ಪ್ರಸಾರವಾಯಿತು. ಮಾತುಕತೆಯಲ್ಲಿ ಇವರೊಡನೆ ಎಚ್ಬಿ ರಾಮಡಿಗಿ. ಈಗ ರೈತರಿಗೆ ಸಲಹೆಗಳು. ಬೆಳೆಯಲ್ಲಿ ಪೀಡೆ ನಿಯಂತ್ರಣ ಮಾಡಿದರೆ ಫಸಲು ಭರಪೂರ. ಆಧುನಿಕ ಕೃಷಿಯಲ್ಲಿ ಪೀಡೆ ನಿಯಂತ್ರಣಕ್ಕೆ ತಲಹೇವಾರಿ ಕೀಟ ಮತ್ತು ರೋಗನಾಶಕಗಳಿವೆ. ಸಾವಯವ ಕೃಷಿಯಲ್ಲಿ ಇವುಗಳ ಬಳಕೆಗೆ ಅವಕಾಶವಿಲ್ಲ. ಸಾವಯವ ಕೃಷಿಯಲ್ಲಿ ಸಸ್ಯಜನ್ಯ ಕಷಾಯಗಳಿಂದ ಪೀಡೆ ನಿಯಂತ್ರಣ ಸಾಧ್ಯ. ಹಲವು ಬೆಳೆಗಳಲ್ಲಿ ಕಂಡುಬರುವ ದುಂಡಾಣು ರೋಗ, ಎಲೆ ಸುರುಳಿ ಕೀಟ, ಕಂಬಳಿ ಹುಳು, ವಜ್ರದ ಬೆನ್ನಿನ ಪತಂಗದ ಮರಿಹುಳು, ಸೈನಿಕ ಹುಳು, ಮೆಕ್ಸಿಕನ್ ದುಂಬಿ ಮುಂತಾದ ಕೀಟಗಳ ಹತೋಟಿಗೆ ಬೇವಿನ ಸೊಪ್ಪಿನ ಕಷಾಯ ಉಪಯುಕ್ತ. ಬೇವಿನ ಸೊಪ್ಪಿನಿಂದ ಕಷಾಯ ತಯಾರಿಸಲು 1 ಕೆಜಿ ಬೇವಿನ ಸೊಪ್ಪನ್ನು 5 ಲೀಟರ್ ತಣ್ಣನೆ ನೀರಿನಲ್ಲಿ ನೆನೆಸಬೇಕು. ಒಂದು ರಾತ್ರಿ ಹಾಗೆ ಬಿಟ್ಟು ಬಳಿಕ ಚೆನ್ನಾಗಿ ಉಜ್ಜಬೇಕು. ನಂತರ ಒಂದು ತೆಳುವಾದ ಬಟ್ಟೆಯಲ್ಲಿ ಸೋಸಿ ಅದಕ್ಕೆ ಸೋಪಿನ ನೀರನ್ನು ಬೆರೆಸಿ ಸಿಂಪಡಣೆಗೆ ಬಳಸಬಹುದು. 1 ಲೀಟರ್ ಕಷಾಯಕ್ಕೆ 1 ಮಿಲಿಲೀಟರ್ನಷ್ಟು ಸ್ನಾನಕ್ಕೆ ಬಳಸುವ ಸೋಪಿನ ದ್ರಾವಣ ಬಳಸಬಹುದು. ಇನ್ನು ಬೇವಿನ ಎಣ್ಣೆ, ಮನೆಯಲ್ಲೇ ತಯಾರಿಸಿದ ಅಥವಾ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಎಣ್ಣೆಯನ್ನ ಸಿಂಪಡಣೆಗೆ ಬಳಸಬಹುದು. ಸಾಮಾನ್ಯವಾಗಿ 30 ಮಿಲಿನಷ್ಟು ಬೇವಿನ ಎಣ್ಣೆಯನ್ನ 1 ಲೀಟರ್ ನೀರಿನೊಂದಿಗೆ ಚೆನ್ನಾಗಿ ಮಿಶ್ರಣ ಮಾಡಿ ತಕ್ಷಣ ಸಿಂಪಡಣೆಗೆ ಬಳಸಿಕೊಳ್ಳಬಹುದು. ಈ ಮಿಶ್ರಣಕ್ಕೂ ಸೋಪಿನ ದ್ರಾವಣ ಸೇರಿಸಬೇಕು. ಇದರಿಂದ ಸಿಂಪಡಣೆಯು ಪರಿಣಾಮಕಾರಿಯಾಗಿರುತ್ತದೆ. ಬೇವಿನ ಎಣ್ಣೆಯನ್ನು ವಿವಿಧ ಬೆಳೆಗಳಲ್ಲಿ ಕಂಡುಬರುವ ಕೀಟಗಳಾದ ಎಲೆ ಸುರುಳಿ ಹುಳು, ಕಂದು ಮತ್ತು ಬಿಳಿ ಜಿಗಿ ಹುಳು, ಎಲೆ ಕೊರೆಯುವ ಹುಳು, ನುಸಿ, ಬೇಳೆಕಾಳುಗಳ ಕೊರೆಯುವ ದುಂಬಿ, ಕೆಂಪು ಮಿಡತೆ, ಕೆಂಪು ಕೂದಲಿರುವ ಕಂಬಳಿ ಹುಳು, ವಜ್ರಬೆನ್ನಿನ ಚಿಟ್ಟೆ, ಕಾಂಡಕಾಯಿ ಕೊರೆಯುವ ಹುಳು, ಅಲ್ಲದೆ ಬೂದಿ ರೋಗ, ಹಳದಿ ನಂಜು ರೋಗ, ಈ ರೀತಿಯ ನಾನಾ ಕೀಟ ಮತ್ತು ರೋಗಗಳ ಹತೋಟಿಗೆ ಬಳಸಬಹುದು. 5 ಕೆಜಿ ಸೆಗಣಿ, 10 ಲೀಟರ್ ಗಂಜಲ ಮತ್ತು 10 ಕೆಜಿ ಬೇವಿನ ಎಲೆ, ಈ 3 ಪದಾರ್ಥಗಳನ್ನು 100 ಲೀಟರ್ ನೀರಿನಲ್ಲಿ 48 ಗಂಟೆಗಳ ಕಾಲ ನೆನೆಸಿ ಪ್ರತಿದಿನ 3 ಬಾರಿ ತಿರುಗಿಸಿ ನಂತರ ಬಟ್ಟೆಯಲ್ಲಿ ಸೋಸಿ ಸಿಂಪಡಿಸಿ. ಇದರಿಂದ ಬೆಳೆಗಳಲ್ಲಿ ಕಂಡುಬರುವ ಸಸ್ಯಹೇನು ಅಂದರೆ ಎಪಿಡ್ಸ್, ಹಸಿರು ಜಿಗಿ ಹುಳು, ಬಿಳಿ ನೊಣ ಮತ್ತು ಹಿಟ್ಟಿನ ತಿಗಣೆ ಇಂತಹ ಕೀಟಗಳನ್ನು ನಿಯಂತ್ರಣದಲ್ಲಿ ಇಡಬಹುದು. ಬೇವಿನ ಬೀಜದ ಕಷಾಯ, 5 ಕೆಜಿ ಬೇವಿನ ಬೀಜದ ಪಪ್ಪುಗಳನ್ನು ರುಬ್ಬಿ 25 ಲೀಟರ್ ನೀರಿನಲ್ಲಿ ಹಾಕಿ 12 ಗಂಟೆಗಳ ಕಾಲ ಹಾಗೆ ಬಿಡಬೇಕು. ಮಾರನೇ ದಿನ ನೀರನ್ನು ಚೆನ್ನಾಗಿ ಕಲಕಿ ಶೋಧಿಸಿಕೊಳ್ಳಬೇಕು. ಶೋಧಿಸಿದ ದ್ರಾವಣಕ್ಕೆ 75 ಲೀಟರ್ ನೀರನ್ನು ಹಾಕಿ 100 ಲೀಟರ್ ಪ್ರಮಾಣಕ್ಕೆ ದ್ರಾವಣ ತರಬೇಕು. ಈ ದ್ರಾವಣಕ್ಕೆ 1% ಸೋಪಿನ ದ್ರಾವಣ ಹಾಕಬೇಕು. ಈ ರೀತಿ ತಯಾರಿಸಿದ ಕಷಾಯವನ್ನ ಬೆಳೆಗಳಿಗೆ 24 ಗಂಟೆಗಳೊಳಗೆ ಸಿಂಪಡಿಸಲು ಮಾತ್ರ ಬಳಸಬೇಕು. ಇದರಿಂದ ಕಾಯಿ ಕೊರಕ, ಕಾಂಡ ಕೊರಕ ಮತ್ತು ಎಲೆ ತಿನ್ನುವ ಹುಳುಗಳನ್ನು ನಿಯಂತ್ರಿಸಬಹುದು. ಕಾಯಿ ಕೊರಕದ ಹುಳು ಹತೋಟಿ, 5 ಕೆಜಿ ಲೋಳೆಸರ, 500 ಮಿಲಿ ಬೇವಿನ ಎಣ್ಣೆ, 1 ಕೆಜಿ ಹೊಗೆಸೊಪ್ಪನ್ನು 20 ಲೀಟರ್ ನೀರಿನಲ್ಲಿ ಬೆರೆಸಿ ಸುಮಾರು ಕಾಲು ಭಾಗ ಕಷಾಯ ಉಳಿಯುವವರೆಗೆ ಕುದಿಸಿ ನಂತರ 50 ಗ್ರಾಂ ಅಂಟುವಾಳದ ಪುಡಿಯನ್ನು ಅದರೊಂದಿಗೆ ಮಿಶ್ರಣ ಮಾಡಬೇಕು. ಹೀಗೆ ಸಿದ್ಧವಾದ ಕಷಾಯವನ್ನು ತಣ್ಣಗೆ ಮಾಡಿ 15 ಲೀಟರ್ ನೀರಿಗೆ 150 ಮಿಲಿ ಕಷಾಯ ಸೇರಿಸಿ 2 ಬಾರಿ ಸಿಂಪಡಣೆ ಮಾಡುವುದರಿಂದ ಕಾಯಿ ಕೊರಕದ ಪರಿಣಾಮಕಾರಿ ಹತೋಟಿ ಸಾಧ್ಯ. 1 ಕೆಜಿ ಕತ್ತಾಳೆಯನ್ನ ಹಿತ್ತಾಳೆ ಪಾತ್ರೆಯಲ್ಲಿ 10 ಲೀಟರ್ ನೀರಿನೊಂದಿಗೆ ಬೆರೆಸಿ ಚೆನ್ನಾಗಿ ಕುದಿಸಿ ಶೋಧಿಸಿದ ದ್ರಾವಣಕ್ಕೆ 100 ಗ್ರಾಂ ಬೇವಿನ ಪುಡಿಯನ್ನು ಹಾಕಿ 10 ಲೀಟರ್ ನೀರನ್ನು ಬೆರೆಸಿ ಸಿಂಪಡಿಸುವುದರಿಂದ ಎಲೆ ಸುರುಳಿ ಹಾವಳಿ ಕಡಿಮೆಯಾಗುತ್ತದೆ. ಆಕಳ ಸೆಗಣಿ ಮತ್ತು ಹೊಂಗೆ ಎಲೆ ಮಿಶ್ರಣವನ್ನು ಭತ್ತದ ಬೆಳೆಗೆ ಉಪಯೋಗಿಸಿ ಏಡಿಗಳನ್ನು ನಿಯಂತ್ರಿಸಬಹುದು. ಬೀಜ ಸಂಗ್ರಹಣೆ ಮಾಡುವಾಗ ಒಣಗಿದ ಹೊಂಗೆ ಎಲೆಗಳನ್ನು ಸೇರಿಸುವುದರಿಂದ ಉಗ್ರಾಣದ ಕೀಟಗಳನ್ನು ನಿಯಂತ್ರಿಸಬಹುದು. ಹಸಿರು ಎಲೆಯನ್ನು ಹೊಲಕ್ಕೆ ಹಾಕಿ ನೇಗಿಲು ಹೊಡೆಯುವುದರಿಂದ ಜಂತು ಹುಳವನ್ನು ನಿಯಂತ್ರಣ ಮಾಡಬಹುದು. ರೈತರಿಗೆ ಸಲಹೆ ಪ್ರಸಾರವಾಯಿತು. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 7:20. ವಾಣಿಜ್ಯ ಪ್ರಕಟಣೆಗಳ ನಂತರ ಕೇಳಿ ಸಂಪ್ರದಾಯದ ಪದಗಳು, ಕುಚಾಲಿ ಮಾನಿ ಗೌಡ ಮತ್ತು ಸಂಗಡಿಗರಿಂದ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಶ್ರಾವಣ ಭಾದ್ರಪದ ಮಾಸ ವರ್ಷ ಋತು, ಜುಲೈ ಸೆಪ್ಟೆಂಬರ್ ಮಧ್ಯೆ ಮಳೆಗಾಲ, ಎಲ್ಲೆಡೆ ಹೊಸ ನೀರು. ನೀರನ್ನು ತಪ್ಪದೆ ಕುದಿಸಿ ಆರಿಸಿ ಕುಡಿಯಬೇಕು. ಹಳೆಯ ಅಕ್ಕಿ, ಗೋಧಿ, ಹುರುಳಿ, ಜೇನುತುಪ್ಪ, ಶುಂಠಿ, ತುಪ್ಪ, ಎಣ್ಣೆಯಿಂದ ಮಾಡಿದ ಉಪ್ಪು ಹುಳಿ ಮಿಶ್ರಿತ ಪದಾರ್ಥಗಳು ಉತ್ತಮ. ಉತ್ತಮ ಆಹಾರ ಪದ್ಧತಿ ವರ್ಷ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಕುಂಬರ ಶಾಲಿಗೆ ಹೋಗ ಬೇಡಲತ್ತೆ, ದೊಡ ದೊಡ ಕೊಡನ ಹಾಗೆ ಬೇಡಲತ್ತೆ. ನಾ ಬಂದೆ ನಾ ಚಣ್ಣೋಳೆ, ನಾ ಬಂದೆ ನಾ ಚಣ್ಣೋಳೆ, ನನ್ನತ್ತೆ ನಾ ಬಂದೆ ಬಲು ಚಣ್ಣೋಳೆ. ಕುಂಬರ ಚಾಲಿಗೆ ಹೋಗ ಬೇಡಲತ್ತೆ, ದೊಡ ದೊಡ ಕೊಡನಿಗೆ ಬೇಡಲತ್ತೆ. ನಾ ಬಂದೆ ನಾ ಚಣ್ಣೋಳೆ, ನನ್ನತ್ತೆ ನಾ ಬಂದೆ ನಾ ಚಣ್ಣೋಳೆ. ಹುಬ್ಬಳ್ಳಿ ಚಂತೆಗೆ ಹೋಗಬೇಡ ಮಾವ, ದೊಡ ದೊಡ್ಡ ಸೀರೆ ತರಬೇಡ ಮಾವ. ನಾ ಬಂದೆ ನಾ ಚಣ್ಣೋಳು, ನಾ ಬಂದೆ ನಾ ಚಣ್ಣೋಳು ಮಾವ, ನಾ ಬಂದೆ ಬಲು ಚಣ್ಣೋಳು. ಬಳಿ ಚಂತೆ ಹೋಗಬೇಡ ಲತ್ತ, ದೊಡ ದೊಡ್ಡ ಸೀರೆ ತರಬೇಡ ಮಾವ. ನಾ ಬಂದೆ ನಾ ಚಣ್ಣೋಳೆ, ನನ್ನತ್ತೆ ನಾ ಬಂದೆ ನಾ ಚಣ್ಣೋಳೆ. ನಾ ಬಂದೆ ನಾ ಚಣ್ಣೋಳೆ, ನನ್ನತ್ತೆ ನಾ ಬಂದೆ ಬಲು ಚಣ್ಣೋಳೆ. ಅಚ್ಚರಿ ಚಾಲಿಗೆ ಹೋಗಬೇಡ ಮಾವ, ದೊಡ್ಡ ದೊಡ್ಡ ಕತ್ತಿ ತರಬೇಡ ಮಾವ. ನಾ ಬಂದೆ ನಾ ಚಣ್ಣೋಳು, ನಾ ಬಂದೆ ನಾ ಚಣ್ಣೋಳು ಮಾವ, ನಾ ಬಂದೆ ಬಲು ಚಣ್ಣೋಳು. ಅಚ್ಚರಿ ಚಾಲಿಗೆ ಹೋಗಬೇಡ ಮಾವ, ದೊಡ್ಡ ದೊಡ್ಡ ಕತ್ತಿ ತರಬೇಡ ಮಾವ. ನಾ ಬಂದೆ ನಾ ಚಣ್ಣೋಳು ಮಾವ, ನಾ ಬಂದೆ ಬಂದೆ ಬಲು ಚನ್ನೋಳು, ನಾ ಬಂದೆ ಬಲು ಚನ್ನೋಳು ಮಾವ, ನಾ ಬಂದೆ ಬಲು ಚನ್ನೋಳು. ಹುಬ್ಬಳ್ಳಿ ಸಂತೆಗೆ ಹೋಗಬೇಡ ಮಾವ, ದೊಡ್ಡ ದೊಡ್ಡ ಸೀರೆ ತರಬೇಡ ಮಾವ, ನಾ ಬಂದೆ ನಾ ಚನ್ನೋಳು, ನಾ ಬಂದೆ ನಾ ಚನ್ನೋಳು ಮಾವ, ನಾ ಬಂದೆ ಬಲು ಚನ್ನೋಳು. ಹುಬ್ಬಳ್ಳಿ ಸಂತೆಗೆ ಹೋಗಬೇಡ ಮಾವ, ದೊಡ್ಡ ದೊಡ್ಡ ಸೀರೆ ತರಬೇಡ ಮಾವ, ನಾ ಬಂದೆ ನಾ ಚನ್ನೋಳು, ನಾ ಬಂದೆ ನಾ ಚನ್ನೋಳು ಮನ, ನಾ ಬಂದೆ ಬಲು ಚನ್ನೋಳು. ಕುಂಬರ ಶಾಲಿಗೆ ಹೋಗಬೇಡ ಲತ್ತೆ, ದೊಡ್ಡ ದೊಡ್ಡ ಕೊಡನ ತರಬೇಡ ಲತ್ತೆ. ಕುಚಾಲಿ ಮಾನೆ ಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳನ್ನ ಕೇಳುತ್ತಿದ್ದೀರಿ. ಇದಾಗಿತ್ತು ಇಂದಿನ ಜನಪದ ಸಂಗೀತ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 7:25. ಕೇಳಿ, ಬೆಳೆಗಳ ಉತ್ಪಾದನೆಯಲ್ಲಿ ನುವಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ, ಬೆಂಗಳೂರು. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕೇಳುಗರೆ, ನುವಲ್ಗಿ ದ್ರಾವಣವನ್ನ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ರೈತರು ಬೇರೆ ಬೇರೆ ಬೆಳೆಗಳಲ್ಲಿ ಉಪಯೋಗಿಸ್ಕೊಳ್ತಾ ಬಂದಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಮಾತನಾಡುತ್ತಿದ್ದರೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಬಿ ಬೈರಾಪುರ ಗ್ರಾಮದ ಬಿಎಂ ಹರಿಂಜಯ ಅವರು. ಹಿಪ್ನೇರಳೆ ಬೆಳೆಗೆ ಸಿಂಪರಣೆ ಮಾಡಿ ಉತ್ತಮವಾದ ಪರಿಣಾಮವನ್ನು ಕಂಡಿದ್ದಾರೆ ಹರಿಂಜಯ ಅವರು. ತಮ್ಮ ಅನುಭವಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ತಿದ್ದಾರೆ. ಹರಿಂಜಯ ಅವರೇ ಹೇಳಿ. ಸರ್ ನಮಸ್ಕಾರ. ನಾನು ರೇಷ್ಮೆ ಬೆಳೆಯಲ್ಲಿ ಈಗ 2ನೇ ವರ್ಷದಲ್ಲಿ ನಾನು ಬಳಕೆ ಮಾಡಿದೆ ನುವಲ್ಗಿ ದ್ರಾವಣ. ಆಗ ಅದು ಬಿತ್ನೆಗೋಡು ಬೆಳೆದಿದ್ದು ನಾನು. 530 ಬಂದ್ಬಿಡ್ತು ಕೌಂಟಿಂಗು, ಸೆಲೆಕ್ಷನ್ ಆಗೋದಿಲ್ಲ ನಿಮಗೆ, ಇದು ಬಿತ್ತನೆಗೆ ಯೋಗ್ಯವಲ್ಲ ಅಂತ ಅಂದರು. ಇಷ್ಟೊಂದು ಥರ ಪರಿಣಾಮ ಆಯ್ತಲ್ಲ ಅಂದ್ಕೊಂಡು ನನಗೆ ಸ್ವಲ್ಪ ಭಯ ಆಯಿತು. ಅವಾಗಲಿಂದಲೂ ನಾನು ರೇಷ್ಮೆಗೆ ಇದನ್ನೇ ಬಳಕೆ ಮಾಡ್ತಾ ಇದ್ದೀನಿ. ಅದರ ಜೊತೆನಲ್ಲಿ ಸಾಯಿಲ್ ಅಪ್ಲಿಕೇಶನ್ ಅಂತ ಒಂದು ಮಾಡಿದ್ದಾರೆ ನುವಲ್ಗಿನಲ್ಲಿ, ಅದನ್ನು ಕೂಡ ಭೂಮಿ ಕೊಡ್ತಾ ಇದ್ದೀವಿ. ನಾವು ಅದು ಹೇಗೆ ಮಾಡ್ತಾ ಇದೀವಿ ಅಂದರೆ, ಸಗಣಿ ಗೊಬ್ಬರ ನೇರವಾಗಿ ಗಿಡದ ಬುಡಕ್ಕೆ ಹಾಕ್ತಾ ಇದ್ದೀವಿ. ಗಿಡದ ಬುಡಕ್ಕೆ ಹಾಕೋದ್ರಿಂದ ಅಲ್ಲಿಗೆ ಅದು ಸಾಯಿಲ್ ಅಪ್ಲಿಕೇಶನ್ನ ಸ್ಪ್ರೇ ಮಾಡ್ತೀವಿ, ಅಲ್ಲೇ ಕರಗುತ್ತೆ. ನಾವು ಒಂದು ಕಡೆ ತಿಪ್ಪೆ ಮಾಡಿ ತಗೊಂಡೋಗಿ ಅಲ್ಲಿಗೆ ಹಾಕೋಂಥ ಪದ್ಧತಿ ಮಾಡಿಲ್ಲ. ಹಾಗಾಗಿ ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ರೇಷ್ಮೆನಲ್ಲಿ. ಹಿಪ್ಪನೇರಳೆಗೆ ಸಿಂಪರಣೆ ಮಾಡಿದ್ರಿಂದ ಪರಿಣಾಮವನ್ನು ಕಂಡಿದ್ದೀರಿ. ಹಿಪ್ಪನೇರಳೆ ಸೊಪ್ಪಿನ ಬೆಳವಣಿಗೆ ಮತ್ತು ಅದರ ಬಾಳಿಕೆ, ಹುಳುಗಳು ತಿನ್ನುವ ಒಂದು ಸಂದರ್ಭ ಮತ್ತು ಅವುಗಳು ಸೇವಿಸುವ ಪ್ರಮಾಣ, ಇದ್ರ ಬಗ್ಗೆ ಗಮನಿಸಿದಿರಾ? ಸರ್, ಹಿಪ್ಪನೇರಳೆ ಒಂದು ಬೆಳೆಗೆ 3 ಸಲ ಕೊಡ್ತೀವಿ. ಹುಳು ಮೇಯ್ತಾ ಇರ್ಬೇಕಾದ್ರೆ 8 ದಿವಸ ಮುಂಚೆನೆ ನಾವು ಹೊಡೆದಿರ್ತೀವಿ. ಅವಾಗ 4 ದಿವಸ ಆದರೂ ಕೊಡ್ಬೋದು, ಏನು ತೊಂದರೆ ಆಗಲ್ಲ. ನಾವು 8 ದಿವಸದ ಮೊದಲೇ ಹೊಡೆದಿದ್ವಿ. ಹುಳು ಇದಿಲ್ದಂಗೆ ತಿಂತವೆ, ಹುಳುಕೇನು ಸಮಸ್ಯೆ ಆಗ್ತಾ ಇಲ್ಲ. ಮತ್ತೆ ಎಲೆ ಮಾತ್ರ ತುಂಬ ಅಗಲಕ್ಕೆ ಬರುತ್ತೆ. ಮತ್ತೆ ನಮ್ದು ಶೆಡ್ ಇರೋದ್ರಿಂದ ಎಲೆ ಬಾಡ್ತವೆ. ಇದು ಸ್ವಲ್ಪ ಮಂದ ಇರೋದ್ರಿಂದ ಬೇಗ ಬಾಡೋದಿಲ್ಲ ರೇಷ್ಮೆ ಸೊಪ್ಪು. ಹಾಗಾಗಿ ತುಂಬಾ ಚೆನ್ನಾಗಿ ಆರೋಗ್ಯಕರವಾಗಿ ಹುಳು ಬೆಳೀತವೆ. ಸರ್, ಸಿಂಪರಣೆ ಮಾಡುವ ಪ್ರಮಾಣ ಮತ್ತು ಸಮಯ ಇದ್ರ ಬಗ್ಗೆ ಹೇಳಿ. ಸರ್, ನಾವು ಸಿಂಪರಣೆ ಮಾಡೋದು ಮಾತ್ರ ಬೆಳಗಿನ ಜಾವ 5 ಗಂಟೆಗೆ ಒಂದೊಂದ್ಸಲ ಹೋಗ್ಬಿಡ್ತೀನಿ. 5 ಗಂಟೆಗೆ ಹೋದ್ರೆ ಅಲ್ಲೆಲ್ಲ ಕ್ಯಾನ್ ಎಲ್ಲ ರೆಡ್ ಮಾಡ್ಕೊಳ್ಳೋ ಅಷ್ಟೊಳಗೆ ಸ್ವಲ್ಪ ಬೆಳಕಾಗುತ್ತೆ. ಹೆಚ್ಚು ಕಮ್ಮಿ 5:30 ನಾನು ಪ್ರಾರಂಭ ಮಾಡಿ 8 ಗಂಟೆ ಒಳಗಡೆ ನಾನು ಮುಗಿಸ್ಬಿಡ್ತೀನಿ. ಉಳ್ಕೊಂಡ್ರೆ ನಾಳೆ ಹೊಡಿತೀನಿ. ಮತ್ತೆ ನನ್ನ ಬಿಸಿಲತ್ತಿದ್ಮೇಲೆ ಸ್ವಲ್ಪ ಬೆಳಕು ಜಾಸ್ತಿ ಆದರೆ ಬಳಕೆ ಮಾಡಲ್ಲ ಸರ್. ಮತ್ತೆ ಅದನ್ನ ನಾವು 1 ಲೀಟ್ರಿಗೆ 1 ml ಹಾಕೋಣದು. ಹೆಚ್ಚನೂ ಹಾಕಲ್ಲ, ಕಮ್ಮಿನೂ ಹಾಕಲ್ಲ, ಅಷ್ಟೇ ಪ್ರಮಾಣ ಹಾಕೊಂಡು ನಾವು ಸ್ಪ್ರೇ ಮಾಡ್ತೀವಿ ಸರ್. ನಿಮ್ಮ ಊರಿನ ಪಕ್ಕದ ಗ್ರಾಮ ಕುಂಬಾರಹಳ್ಳಿಯ ರಘು ಅವರು ಸಹ ನುವಾಲ್ಗಿನ ಉಪಯೋಗಿಸ್ಕೊಂಡು ಚೆನ್ನಾಗಿ ಹುಳುಗಳನ್ನ ಸಾಕ್ತದನ್ನೋ ಒಂದು ವಿಚಾರನು ನಮಗೆ ಸಿಕ್ತು. ಹಿಪ್ಪನೇರಳೆ ಅಲ್ದಲನೆ ಇತರೆ ತರಕಾರಿಗಳಿಗೆ, ಹಣ್ಣಿನ ಗಿಡಗಳಿಗೆ ಏನಾದ್ರೂ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ತೋಟದಲ್ಲಿ ಉಪಯೋಗಿಸ್ಕೊಂಡಿದ್ದೀರಾ ನುವಾಲ್ಗಿನ? ಸರ್, ನಾನು ಬಾಳೆಗೆ ಬಳಸ್ತೀನಿ. ಅದನ್ನ ಬಿಟ್ಟರೆ ತೆಂಗಿನ ಸಸಿಗಳಿಗೆ ಬಳಸ್ತಾ ಇದೀವಿ. ಮತ್ತೆ ಈಗ ಅಡಿಕೆ ಸಸಿ ಹಾಕಿದೀವಿ, ಅದಕ್ಕೂ ಹೊಡಿತಾ ಇದೀವಿ. ಮತ್ತೆ ಅದನ್ನ ಬಿಟ್ಟರೆ ಇನ್ನ ನಾವು ಎಮ್ಮೆಗೆ ಹಾಕ ನೇಪಿಯರ್ ಕಡ್ಡಿಗೆ ಸುಮಾರು ವರ್ಷದಿಂದ ಬಳಸ್ತಾ ಇದೀವಿ. ಯಾಕೆಂದ್ರೆ ಯೂರಿಯಾ ಹಾಕ್ಬೇಕಂತ ನಮ್ಮ ಮನೆಯವರು ಹೇಳ್ತಾ ಇದ್ರು, ಬೇಡ, ಅದ್ರ ಬದಲಿಗೆ ಇದನ್ನೇ ಹಾಕಂದ್ಕೊಂಡು ಇದನ್ನ ಸ್ಪ್ರೇ ಮಾಡ್ಕೊಡ್ತೀವಿ. ಮತ್ತೆ ಇನ್ನು ವಿಳ್ಯದೆಲೆ ಸೊಪ್ಪು ನಮ್ಮ ಮನೆ ಬಳಕೆಗೆ, ಮೆಣಸಿನ ಗಿಡ, ಕಬ್ಬು ಎಲ್ಲದಕ್ಕೂ ಬಳಕೆ ಮಾಡ್ತಾ ಇದೀವಿ ಸರ್. ಇಷ್ಟವಾಗಿದೆ, ಪರಿಣಾಮಗಳನ್ನು ಕಂಡಿದ್ದೀರಿ. ನಿಮ್ಮ ಸಂಪರ್ಕಕ್ಕೆ ಸಂಖ್ಯೆಯನ್ನ ನೆನಪು ಮಾಡಿ. ನನ್ನ ನಂಬರ್ ಸರ್ 94 80 60 17 57. ಇನ್ನೊಂದು ಸಾರಿ ಹೇಳಿ. 94 80 60 17 57. ಹೆಚ್ಚಿನ ಮಾಹಿತಿಗೆ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 88 84 26 76 51. ಸಂಖ್ಯೆ ಮತ್ತೊಮ್ಮೆ 88 84 26 76 51. ಇದುವರೆಗೆ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಮೂಟೆಗಟ್ಟಲೆ ಮೂಟೆಗಟ್ಟಲೆ ಬೇಡ ಗೊಬ್ಬರ ನೋಡಿ ನೋವಾಗಿಯ ಚಮತ್ಕಾರ ಬೆಳೆಗಳಿಗೆ ಇದು ಆರೋಗ್ಯಕರ ಹಿತಕರ. ಈಗ ಬಿಕೆ ಸುಮಿತ್ರಾ ಹಾಡಿರುವ ಒಂದು ಜಾನಪದ ಗೀತೆ, ಎಂಥ ಸೋಜಿಗವಿದು ಜಗದೊಳಗೆ.